ನಾವು ಅದನ್ನ ಹಾಕಿ ನಾವೆಲ್ಲ ಊರ್ ಮೇಲೆ ತಿರುಗುತ್ತೇವೆ ಅಂದ್ರೆ ಕಲ್ಲಂಗಡಿ ಆಗುದಿಲ್ಲ, ಅದ್ರ ಬೆನ್ನಿಗೆ ಇರ್ಬೇಕು. ಸಾಮಾನ್ಯ ಇದರ ಸೀಸನ್ ಅಂದ್ರೆ ಯಾವಾಗ? ಸೀಸನ್ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್. ಏಪ್ರಿಲ್ ನಂತರ ಮತ್ತೆ ಮಳೆ ಬಂದ್ರ ಮೇಲೆ ಅದನ್ನ ಕೇಳೋರಿಲ್ಲ. ಮೇ ಒಳಗೆ ಬರ್ಬೇಕು, ಮೇ ಹತ್ತರ ಒಳಗೆ ನಮ್ಗೆ ಕ್ರಾಪ್ ಬರ್ಬೇಕು. ಮೇ ಹತ್ತರ ನಂತರ ಕ್ರಾಪ್ ಬಂದ್ರೆ ಮತ್ತೆ ಇಲ್ಲ. ಅದು ಈ ವರ್ಷ ಏಪ್ರಿಲ್ ಅಲ್ಲೇ ಮಳೆ ಸ್ಟಾರ್ಟ್ ಆಯ್ತು. ಸಾಧಾರಣ ಒಂದು 7 ಲಕ್ಷ ರೂಪಾಯಿ ಮಾಲ್ ಗದ್ದಲ್ಲೇ ಉಳಿದಿತ್ತು ನಂದು. ಒಂದು ಕಾಯಿನೂ ಕೊಯ್ಲಿಲ್ಲ. 7 ಲಕ್ಷ ರೂಪಾಯಿ ಮಾಲ್ ಅಂದ್ರೆ 70 ಟನ್ ಕಾಯಿ ಬರ್ತದೆ ನಂದು. ಒಂದು ಕಾಯಿಯೂ ಕೊಯ್ಲಿಲ್ಲ. ಗದ್ದಲ್ಲಿ ನೀರ್ ಬಿಟ್ಟು ಹೋಯ್ತು. ಮತ್ತೆ ಮಳೆ ಬಂದ ಮೇಲೆ ಡಿಮಾಂಡ್ ಇಲ್ಲ ಅದಕ್ಕೆ. ಅಲ್ಲ, ಈಗ ಸ್ಥಳೀಯವಾಗಿ ಡಿಮಾಂಡ್ ಇಲ್ದಿದ್ರು ಕೂಡ ಸ್ವಲ್ಪ ಘಟ್ಟದ ಮೇಲ್ಗಡೆ ಎಲ್ಲದಕ್ಕೆ ಡಿಮಾಂಡ್ ಇರೋದಿಲ್ವಾ? ಘಟ್ಟದ ಮೇಲೆ ಡಿಮಾಂಡ್, ಅದನ್ನ ಕಳ್ಸಕ್ಕೆ ನಮ್ಗೆ ಸ್ಟೋರೇಜ್ ಕೆಪಾಸಿಟಿ ಇದ್ರೆ ಇಲ್ಲ. ನಾವ್ ಮಳೆ ತಗೊಳ್ಳೋದಿಲ್ಲ. ಕೇಳುದೇ ಮಳೆ ಬಂತಂದ್ರೆ ಕೇಳುದೇ ಇಲ್ಲ. ಈಗ ಲೋಕಲ್ ಸ್ಥಳೀಯವಾಗಿ ಕೇಳುದಿಲ್ಲ. ಸರಿ, ದೂರದ ಊರುಗಳಿಗೆ ಕಳಿಸಬಹುದಲ್ಲ. ಮೇನ್ ಮಾರ್ಕೆಟಿಂಗ್ ಕೇರಳ. ಕೇರಳ, ಕೇರಳದಲ್ಲಿ ನಮ್ಗಿಂತ ಮತ್ತು ಬೇಗ ಮಳೆ ಬರುತ್ತೆ. ಅಲ್ಲಿ ಮಳೆ ಬಂತಂದ್ರೆ ಇಲ್ಲಿ ನಮ್ ಬೆಳೆ ಕೇಳೋರಿಲ್ಲ. ಡೀಲರು ಅಲ್ಲ, ಅಲ್ಲಿ ಅಲ್ಲಿಗೆ ಕಳಿಸೋರೇ ಡೀಲರ್ ಜಾಸ್ತಿ. ಇತ್ಲ ಕಳಿಸೋರ್ ಕಡಿಮೆ, ಘಟ್ಟದ ಮೇಲೆ ಕಳಿಸೋರ್ ಕಡಿಮೆ. ಇನ್ನು ಅಪರೂಪ ಘಟ್ಟಗಳಲ್ಲಿ ಹೋಗ್ತದೆ, ಹೋಗುದಿಲ್ಲ ನಡೆಯಲ್ಲ. ಆದ್ರೆ ಮೇನ್ ಮಾರ್ಕೆಟ್ ಕೇರಳ. ಕೇರಳ ಸರಿ. ಈಗ ಇದರಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿರುವುದನ್ನ ನಾವು ಕೇಳಿದೀವಿ. ಅದರಲ್ಲೂ ನಾವು ಕಣ್ಣಿನಲ್ಲಿ ಕಾಣುವ ಹಾಗಿರುವಂತಹದ್ದು ಒಂದು ಸ್ವಲ್ಪ ಡಾರ್ಕ್ ಕಲರ್ ಅಥವಾ ಒಂದು ಗಾಢವಾದಂತಹ ಒಂದು ಹಸಿರು ಬಣ್ಣದ್ದು ಒಂದು ಇರ್ತದೆ, ಕಿರಣ್ ಅಂತ ವೆರೈಟಿ. ಅದಲ್ಲದೆ ಈ ಬೇರೆ ದೊಡ್ಡ ಗಾತ್ರದ್ದು ಕೂಡ ಇರ್ತದೆ, ಏನ್ ವ್ಯತ್ಯಾಸ ಇದರಲ್ಲಿ? ಅಲ್ಲ, ಇದರಲ್ಲಿ ಸುಮಾರು ವೆರೈಟಿ ಇದೆ. ಅರ್ಕಮಣಿ, ಅರ್ಕಾವತಿ, ಅರ್ಕ ಮಧು, ನಾಮದಾರಿ, ಕಡೆಗೆ ಕಿರಣ್ಣ. ಕಿರಣ್ಣೆಲ್ಲ ಕಾಯಿ ದೊಡ್ಡದ್ ಬರಲ್ಲ, ಅದನ್ನ ಏನಿದ್ರು 2 ಕೆಜಿ 3 ಕೆಜಿ ಅಷ್ಟೇ. ಈ ನಾಮದಾರಿ ಇದೆಲ್ಲ 12-14 ಕೆಜಿ ಬರ್ತದೆ. ಟೇಸ್ಟ್ ಎಲ್ಲ ಒಂದೇ, ಸೇಮ್ ಎಲ್ಲ ಒಂದೇ. ನಾಮದಾರಿ ಟೇಸ್ಟ್ ಜಾಸ್ತಿ ಅದ, ಅದಕ್ಕೆ ಅದಕ್ಕೆ ಮಾರ್ಕೆಟಿಂಗ್ ಯಾವಾಗ್ಲೂ ಬೇಡಿಕೆ ಇರುತ್ತೆ. ಅದು ಕಿರಣ್ಣೆಲ್ಲ ಲೋಕಲ್ ಮಾತ್ರ, ಲೋಕಲ್ ಈ ಗೂಡ ಅಂಗಡಿಯವರಿಗೆಲ್ಲ ಅದ ಅವರೇ ಇಟ್ಕೊಳ್ಳೋದು. ಸ್ವಲ್ಪ ಸಿಪ್ಪೆ ದಪ್ಪ, ಸಿಪ್ಪೆ ದಪ್ಪ, ಮತ್ತೆ ಡ್ಯೂರೇಷನ್ ಜಾಸ್ತಿ ಉಳಿತದೆ, ಹಾಳಾಗುದಿಲ್ಲ. ಸ್ವಲ್ಪ ಸ್ವೀಟ್ ಇರುತ್ತಂತ್ರಪ್ಪ, ಗೊತ್ತಿಲ್ಲ, ನಾನು ಬೆಳಿಲಿಲ್ಲ. ನಾನು ನಾಮದಾರಿನೇ ಬೆಳುದು. ಈಗ ಬಿತ್ತನೆಯಿಂದ ಪ್ರಾರಂಭ ಮಾಡಿ ಸಸಿ ಮಾಡುವಂತಹದ್ದು ಅಥವಾ ನಾಟಿ ಮಾಡುವಂತಹದ್ದು ಇದ್ರ ಬಗ್ಗೆ ಹೇಳಿ. ಫಸ್ಟ್ ಕ್ರಾಪ್ ಡಿಸೆಂಬರ್ ಅಲ್ಲಿ ಮಾಡ್ತೇವೆ. ಡಿಸೆಂಬರ್ 10 ರಿಂದ ಡಿಸೆಂಬರ್ 30 ರೊಳಗೆ ನಾವು ಬಿತ್ತನೆ ಮಾಡ್ತೇವೆ. ಬಿತ್ತನೆ ಅಂದ್ರೆ ನಾನು ನಾಮದಾರಿಯೇ ಬಿತ್ತನೆ ಮಾಡುದು. ಎಕರೆಗೆ 800 ಗ್ರಾಂ ಬೀಜ, 800 ಗ್ರಾಂ ಬೀಜ. ಅದು ನಾವು ಬಿತ್ತನೆಗೆ ನಾವು ಸ್ವಲ್ಪ ಬೀಜೋಪಚಾರ ಮಾಡಿ ಹಾಕ್ತೇವೆ. ನಾವು ಮಡಿಗೆಲ್ಲ ಗೊಬ್ಬರ ತುಂಬಿ ಪೇಪರ್ ಹಾಸಿ ಮಲ್ಚಿಂಗ್ ಮಾಡಿ ಬಿಡ್ ಮಾಡಿ ಮಲ್ಚಿಂಗ್ ಮಾಡಿ ಪೈಪ್ ಹಾಕಿ ಡ್ರಿಪ್ ಪೈಪ್, ಈಗೆಲ್ಲ ಹೊಸ ಸಿಸ್ಟಮ್, ತಾಂತ್ರಿಕತೆ ಎಲ್ಲ ಬೆಳೆದಿದೆ. ಹೊಸ ಸಿಸ್ಟಮ್ ಮಾಡಿ ಬೀಜನ ನಾಟಿ ಮಾಡ್ತೇವೆ. ಬೀಜ ನಾಟಿ ಮಾಡಿ ಈಗ ಮಲ್ಚಿಂಗ್ ಮತ್ತು ಡ್ರಿಪ್ ಹಾಕುವ ಬಗ್ಗೆ ಹೇಳಿ, ಈಗ ಇದರ ಒಂದು ಅನುಕೂಲತೆಗಳು ಏನೇನು, ಹೇಗೆ ಮಾಡುದು, ಎಷ್ಟು ಖರ್ಚು ಬರುತ್ತೆ? ಮಲ್ಚಿಂಗ್ ನಿಮಗೆ ಒಂದು ಎಕರೆಗೆ ಸಾಧಾರಣ 30,000 ಬರ್ತದೆ ಖರ್ಚು. ನೀವು ಡ್ರಿಪ್ ಪೈಪು ಎಲ್ಲ ಮಲ್ಚಿಂಗ್ ಪೇಪರು ಎಲ್ಲ ಹೊಸ್ತಾಗಿ ಮಾಡುದಾದ್ರೆ ಎಕರೆಗೆ ಒಂದು 25-30,000 ಬರ್ತದೆ. ಅದಕ್ಕೆ ಸಬ್ಸಿಡಿ ಇದೆ ಗವರ್ಮೆಂಟ್ ಇಂದ, 90% ಸಬ್ಸಿಡಿ ಕೊಡ್ತಾರೆ. ಹೌದು, 90% ಸಬ್ಸಿಡಿ ಕೊಡ್ತಾರೆ. ನಾವು RTC ಎಲ್ಲ ಕ್ಲಿಯರ್ ಇದ್ರೆ ಅದು ಇಲಾಖೆಯಿಂದ ಸ್ಯಾಂಕ್ಷನ್ ಆಗ್ತದೆ. ಅದಕ್ಕೆ ಒಂದು ಸಾರಿ ಬಳಸಿರುವ ಈ ಡ್ರಿಪ್ ಪೈಪ್ ಮತ್ತು ಮಲ್ಚಿಂಗ್ ಪೇಪರ್ ಅನ್ನು ಮತ್ತೆ ಉಪಯೋಗಿಸಬಹುದು. ಒಂದು ಸಾಧಾರಣ ಅದು ಸಾಧಾರಣ ಒಂದು 5-6 ವರ್ಷ ಬರ್ತದೆ ನಾವು ಕರೆಕ್ಟ್ ಆಗಿ ಇಟ್ಟಿದ್ರೆ. ಇದು ಮಲ್ಚಿಂಗ್ ಪೇಪರ್ ಬರಲ್ಲ, ಡ್ರಿಪ್ ಪೈಪ್ ಬರ್ತದೆ. ಮಲ್ಚಿಂಗ್ ಪೇಪರ್ ಹೆಚ್ಚಂದ್ರೆ ಅದರದಲ್ಲಿ ನಿಮ್ದು ಇದಿದೆ, ಅದರಲ್ಲಿ ವೆರೈಟೀಸ್ ಇದೆ. ಅದರಲ್ಲೂ ನಾವೊಂದು 1 ವರ್ಷಕ್ಕೆ ಉಪಯೋಗಿಸಿದ ವೆರೈಟಿ ಸಿಗ್ತದೆ, ಥಿಕ್ನೆಸ್ ಸಿಗ್ತದೆ. ನಾವು ಹೆಚ್ಚಾಗಿ 2 ಬೆಳೆಗೆ ಉಪಯೋಗಿಸುವಂತ ತಕೊಳ್ತೇವೆ. ಅದನ್ನ ಮತ್ತೆ ಅದನ್ನೆಲ್ಲ ಶೇಖರಣೆ ಮಾಡಿ ಇಡೋಕಲ್ಲಿ ತೊಂದರೆ ಆಗುತ್ತೆ. 2 ಬೆಳೆಗಾಗುವಂತದ್ದೇ ಕ್ವಾಲಿಟಿ ತಕೊಂಡು ನಾವು ಡಿಸೆಂಬರ್ ಅಲ್ಲಿ ಒಂದ್ಸತಿ ಬೆಳೆದೇನೆ. ಮತ್ತೆ ಡಿಸೆಂಬರ್ ಇಂದ ಅದು ಫೆಬ್ರವರಿ ಎಂಡ್ ಒಳಗೆ ಬಂದ್ಬಿಡುತ್ತೆ. ಫೆಬ್ರವರಿ ಎಂಡ್ ಮತ್ತೆ ಕಟಾವು ಮಾಡಿ ಮತ್ತೆ ಬೆಳಿತೇವೆ ಮಾರ್ಚಲ್ಲಿ. ಮಾರ್ಚ್ 10 ರೊಳಗೆ ನಾವು ಬೀಜ ಬಿತ್ತನೆ ಮಾಡಿಬಿಡ್ತೇವೆ. ಮೇ 10 ರೊಳಗೆ ಕ್ರಾಪ್ ಬಂದ್ಬಿಡುತ್ತೆ, 2 ಬೆಳೆ ಬೆಳಿತೇವೆ. ಈ ಡ್ರಿಪ್ ಪೈಪ್ ಮತ್ತು ಈ ಮಲ್ಚಿಂಗ್ ಮಾಡೋದ್ರಿಂದ ಏನೇನು ಅನುಕೂಲತೆ ಇದೆ? ಡ್ರಿಪ್ ಪೈಪ್ ನಿಮ್ದು ನೀರು ಬಿಡೋದು ಟೈಮ್ ಉಳಿತದೆ. ಏರಿಯಾ ಎಷ್ಟು ಬೇಕಾದ್ರೂ ಕವರ್ ಮಾಡಬಹುದು. ನೀರು ಹೆಚ್ಚು ನೀರು ಬೀಳಲ್ಲ, ಎಷ್ಟು ಬೇಕೋ ಅಷ್ಟೇ ಪ್ರಮಾಣ. ಎಕರೆಗೆ ಇಂತಿಷ್ಟೇ ಅಂದ್ರೆ ಇಂತಿಷ್ಟೇ ಗಂಟೆ, ದಿವಸಕ್ಕೆ 1 ಗಂಟೆ ಬಿಟ್ಟರೆ ಸಾಕು. ಅದು ಇದ್ರಲ್ಲಿ ಬೇಡ, ಫೆಬ್ರವರಿ ಎಲ್ಲ ಅಷ್ಟು ಬೇಡ. ಅಂತ ಬೇಸಿಗೆಯಲ್ಲಿ ಬೇಕು, ಬೇಸಿಗೆಯಲ್ಲಿ ಬೇಕು. ಎಕರೆಗೆ 1 ಗಂಟೆ ಬಿಟ್ಟರೆ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸ್ ಬಿಟ್ಟರು ಅಡ್ಡಿಲ್ಲ, ಬೇಕಾಗ್ತದೆ. ಅದು ಸಮಯ ತುಂಬ ಉಳಿತದೆ. ಮಲ್ಚಿಂಗ್ ಇಂದ ಕಳೆ ಬರಲ್ಲ, ಮತ್ತ ತೇವಾಂಶ ಉಳಿತದೆ. ಅದೇ ತೇವಾಂಶ ಉಳಿದಕ್ಕೆ ಮೇನ್ ಇದೆ, ತೇವಾಂಶ ಉಳಿಯೋದಕ್ಕೆ ಕಳೆ ಬರಲ್ಲ, ಕಳೆ ಬರಲ್ಲ, ಮತ್ತೆ ಗಿಡ ಸ್ವಲ್ಪ ಹೆಲ್ದಿಯಾಗಿರ್ತದೆ. ನೀವು ಮಲ್ಚಿಂಗ್ ಮಾಡಿ ಹಾಕೋದಕ್ಕೂ ಹಾಗೆ ಹಾಕ್ರು ಆ ಗಿಡಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಇದು ಗಿಡ ಹೆಲ್ದಿ ಆಗಿರ್ತದೆ, ಏನೋ ರೆಸಿಸ್ಟೆನ್ಸ್ ಪವರ್ ಎಲ್ಲ ಇದ್ರಲ್ಲಿ ಕೋಟಿಂಗ್ ಇರುತ್ತಲ್ಲ ಅವ್ರು, ಸಿಲ್ವರ್ ಕೋಟಿಂಗ್, ಅದನ್ನ ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ಕೀಟಗಳ ಬಾಧೆಯು ಸ್ವಲ್ಪ ಕಡಿಮೆ ಅದರಿಂದ. ಆಮೇಲೆ ಈಗ ಒಂದ್ಸರಿ ಗೊಬ್ಬರ ಎಲ್ಲ ಕೊಟ್ಟು ಇದನ್ನ ಮಾಡಿದ ಮೇಲೆ ನಂತರ ಮೇಲ್ಗೊಬ್ಬರವಾಗಿ ಏನಾದ್ರು ಕೊಡ್ಲಿಕ್ಕೆ ಉಂಟು ಅಥವಾ ಡ್ರಿಪ್ ಅನ್ನು ಉಪಯೋಗಿಸೋದು ಹೇಗೆ? ಈಗ ರಸಸಾರ ಎಲ್ಲ ಬಂದಿದೆ, ಈಗ ಲಿಕ್ವಿಡ್ ಪೂರ ವಾಟರ್ ಸೊಲೆಬಲ್ ಪೂರ ಬಂದಿದೆ ಈಗ. ನಿಮ್ಗೆ ಯಾವ್ಯಾವ್ದು ಬೇಕೋ ಅದೆಲ್ಲ ಬಂದಿದೆ ಈಗ. ಈಗ ನಾವು ಅದನ್ನ ಎಕರೆಗೆ ಎಷ್ಟೆಷ್ಟು ಬೇಕು ಕಂಡ ಅದು ವೆಂಚೂರಿ ಎಲ್ಲ ಹೋಗ್ತದೆ. ನಾವು ಒಂದು ಎಕರೆಗೆ ಇಂತಿಷ್ಟು ಬೇಕಂದೇಳಿ ಒಂದು 200 liter ಬ್ಯಾರಲ್ಗೆ ಒಂದು ಅದನ್ನ ಪ್ರಮಾಣ ನೀರಿನಲ್ಲಿ ಇದ್ ಮಾಡಿ ಹಾಕಿ ಒಂದು ಎಕರೆಗೆ ನಮ್ದೆಲ್ಲ ಗೇಟ್ ಒಂದೊಂದು ಎಕರೆಗೆ ಒಂದೊಂದು ಗೇಟ್, ಆ ಗೇಟ್ ಓಪನ್ ಮಾಡಿಬಿಟ್ಟು ಅದಿಷ್ಟಕ್ಕೆ ಹೋಗ್ತದೆ ವೆಂಚೂರಿ ಮೂಲಕ. ಅದು ಯಾವ್ಯಾವ ಯಾವ್ಯಾವ ಟರ್ಮಲ್ಲಿ ಯಾವ್ಯಾವ ಗೊಬ್ಬರ ಕೊಡ್ಬೇಕು, ಹೂ ಬಿಡುವಾಗ ಯಾವ್ದು ಕೊಡ್ಬೇಕು, ಕಾಯಿ ಬರುವಾಗ ಯಾವ್ದು ಕೊಡ್ಬೇಕು ಎಲ್ಲ ಇದೆ ಅದಕ್ಕೆಲ್ಲ. ಅದೇ ಪ್ರಕಾರ ನಾವು ಟೇಬಲ್ ಹಾಕೊಂಡೇ ಇರ್ತೇವೆ. ಕಲ್ಲಂಗಡಿ ಅಂದ್ರೆ ಅಷ್ಟೇ, ಅದು ಬಿನ್ನಿಗೆ ಇರ್ಬೇಕನ್ನಲ್ಲ, ಟೇಬಲ್ ಹಾಕೊಂಡೇ ಇರ್ತೇವೆ ದಿವಸ. ಅದಕ್ಕೆ ಏನಾಗುತ್ತೆ ಬಿಟ್ಟಿದ್ನ ಅದು ಟೇಬಲ್ ಕಂಡೆ ಮತ್ತೆ ನೆನಪು ಹೋಗಿರ್ತೇವೆ ಯಾವ್ದು ಕೊಟ್ಟಿದೆ ಯಾವ್ದು ಬಿಡುದು ಅನ್ನೋದು. ಅದಕ್ಕೆ ಟೇಬಲ್ ಕಂಡೆ ಮಾಡ್ತೇವೆ, ಅದಕ್ಕೂ ಕೂಡ ಒಂದು ಲೆಕ್ಕಾಚಾರದಲ್ಲಿ ಕೃಷಿ ಮಾಡ್ತೇವೆ. ಅದಕ್ಕೆ ನಿಮ್ದು ಕಲ್ಲೋದಕ್ಕೆ ನೈಟ್ರೋಜನ್ ಜಾಸ್ತಿ ಬೀಳ್ ಮಾತ್ರ ಆಗುತ್ತದೆ. ಅದಕ್ಕೆ ಪೊಟ್ಯಾಶ್ ಹೂ ಬಿಡುವ ಟೈಮಲ್ಲಿ ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಬೇಕು, ಅಲ್ಲಿ 13.045 ನಾವು ಉಪಯೋಗಿಸ್ತೇವೆ. ಈಗ ನೇರವಾಗಿ ರಸಗೊಬ್ಬರ ಕೊಡೋದಕ್ಕೂ ಈ ಡ್ರಿಪ್ ನ ಮೂಲಕ ಕೊಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತದೆ? ಅಲ್ಲ, ಇನ್ನು ಸ್ಪ್ರೇ ಮಾಡ್ಬೇಕಷ್ಟೇ, ನೇರವಾಗಿ ಕೊಡ್ಬೇಕು ಸ್ಪ್ರೇ ಮಾಡ್ಬೇಕು. ಸ್ಪ್ರೇಕ್ಕಿಂತ ಡ್ರಿಪ್ ನೀರ ಡ್ರಿಪ್ ಅಲ್ಲೇ ಕೊಡುದ ಅನುಕೂಲ, ಮತ್ತ ಅದು ಸುಲಭ ಮತ್ತೆ ಇಫೆಕ್ಟಿವ್ ಹೌದು. ಆಮೇಲೆ ಈಗ ಕೀಟ ರೋಗಗಳ ಬಗ್ಗೆ ಹೇಳಿ, ಏನೇನು ಸಮಸ್ಯೆಗಳು ಬರ್ತವೆ? ಮೇನ್ ಕೀಟದ್ದೇ ಪ್ರಾಬ್ಲಮ್, ಕೀಟದ ಅದು ತುಂಬಾ ಹಸಿರಾಗಿ ಇರ್ತದಲ್ಲ, ಗದ್ದೆ ಫುಲ್ ಕವರ್ ಆಗಿರ್ತದೆ, ಅವು ಕೀಟಗಳಿಗೆ ಅಟ್ರಾಕ್ಷನ್ ಆಗ್ತಾವು. ಆ ಕೀಟಗಳು ಬಾರ್ದಂಗ ಬಾರಿ ಇದು ಕಾಯಿ ಕಚ್ಚುವಾಗ ನಾವು ಕಾಂಡ ಕೊರ ಹುಳು ಎಲ್ಲ ಬಂದ್ಬಿಟ್ರೆ ಆ ಮಿಡಿನ ತೂತ್ ಮಾಡಿ ಬಿಡ್ತವೆ ಅವು, ಆ ತೂತ್ ಮಾಡಿ ಬಿಟ್ಟು ಹೋಯ್ತಾರೆ, ಬೆಳವಣಿಗೆ ಆಗಲ್ಲ, ಏನೂ ಆಗಲ್ಲ. ಅದು ನಾವು ಕೀಟ ಕೂಡಲೇ ಕಂಟ್ರೋಲ್ ಮಾಡ್ಲೇಬೇಕು, ಅದಕ್ಕೆ ಯಾವ್ದಾವ್ದು ಔಷಧ ಕಂಡ ಕೂಡಲೇ ಸ್ಪ್ರೇ ಮಾಡ್ಲೇಬೇಕು. ಅದ್ರ ಬೆನ್ನಿಗೆ ಇರ್ತೇವೆ, ದಿವಸ ಸ್ಪ್ರೇ ಮಾಡ್ತೇವೆ. ಏನು ಸ್ಪ್ರೇ ಮಾಡ್ಬೇಕಾಗ್ತದೆ? ಅಲ್ಲ, ಅದು ಯಾವ್ದು ಕೀಟಕ್ಕೆ ಯಾವ್ದ ಅದ್ ಸ್ಪ್ರೇ ಮಾಡ್ತೇವೆ, ರೋಗಕ್ಕೆ ಯಾವ್ದ ಅದಕ್ಕೆ ಸ್ಪ್ರೇ ಮಾಡ್ತೇವೆ, ಕಲ್ಲ ಇದೆ ಯಾವ್ದಾವ್ ಔಷಧಿ ಯಾವ್ದಾದ್ರು ಕಲ್ಲ ಇದೆ ಅದನ್ನೇ ಸ್ಪ್ರೇ ಮಾಡ್ತೇವೆ. ಸಾಮಾನ್ಯವಾಗಿ ಕೀಟ ಅಂದ್ರೆ ಕಾಯಿ ಕೊರೆಯುವ ಹುಳ ಅಲ್ಲದೆ ಬೇರೆ ಏನ ಸಮಸ್ಯೆ ಬರ್ತದ? ಬೇರೆ ಏನು ಬೆಳಲ್ಲ, ಹಣ್ಣಿನ ಹುಳ ಅಂತ ಬರ್ತದೆ, ಹಣ್ಣಿನ ಹುಳ ಅವು ಮಾವಿಗೆಲ್ಲ ಬರ್ತಲ್ಲ ಸೇಮ್ ಅದೇ, ಅದಕ್ಕೆ ಎಲ್ಲೋ ಟ್ರಾಪ್ ಎಲ್ಲ ಇಟ್ರೆ ಸ್ವಲ್ಪ ಬೀಳ್ತವೆ, ಅಲ್ಲಿ ಪೂರ ಕಂಟ್ರೋಲ್ ಆಗ್ತಂದ್ ಹೇಳು ಕೇಡ, ಅದ್ ಸ್ವಲ್ಪ ಕಂಟ್ರೋಲ್ ಆಗ್ತವೆ, ಅಲ್ಲೆಲ್ಲ ಎಲ್ಲೋ ಟ್ರಾಪ್ ಇಟ್ರೆ ಸ್ವಲ್ಪ ಕಂಟ್ರೋಲ್ ಆಗ್ತವೆ. ಈ ಬಳ್ಳಿ ಹಬ್ಬುದಕ್ಕಂತ ಏನಾದ್ರೂ ಸಪೋರ್ಟ್ ಏನಾದ್ರು ಬೇಕಾಗ್ತದೆ? ಇಲ್ಲ ಇಲ್ಲ, ಏನು ಬೇಡ. ಅದು ನೀವು ಬೀಳನ್ನ ತೇಲ್ಸು ಏರ ತಿರ್ಸುದು ಗಿರ್ಸುದು ಏನು ಬೇಡ, ಅದೇ ಆಟೋಮೆಟಿಕಲ್ ಆಗಿ ನ್ಯಾಚುರಲ್ ಆಗಿ ಹಂಬುತ್ತದೆ, ಫುಲ್ ಕವರ್ ಆಗ್ತದೆ. ಈಗ ಕಾಯಿ ನೆಲವನ್ನ ಮುಟ್ಕೊಂಡಿದ್ರೆ ಏನಾದ್ರು ಸಮಸ್ಯೆ ಬರ್ತದ? ನೆಲ ತೇವಾಂಶ ಇದ್ರೆ ಸ್ವಲ್ಪ ತೊಂದರೆ ಬರ್ತದೆ, ತೇವಾಂಶ ಕೊಳೆಯುವ ಜಾಸ್ತಿ, ಅದು ಕಾಯಿ ವೆಯ್ಟ್ ಆದಂಗೆ ಅದು ಬಾಧೆ ಆದಂಗೆ ಅದು ಅಡಿ ಬಿಸಿ ಆಗುತ್ತೆ, ಭೂಮಿ ಬಿಸಿ ಆದ್ರೆ ಅಲ್ಲಿ ಸ್ವಲ್ಪ ಅದು ಕಾಯಿ ಹಾಳಾಗೋ ಚಾನ್ಸ್. ಅದ್ ಗೆದ್ದಲ್ಲಿ ತೇವಾಂಶ ಇಲ್ದಿರ ಏನು ತಗೋದಿಲ್ಲ, ಅದೇ ಮಳೆ ಬಂದ್ರೆ ಅದಕ್ಕೆ ಉಪದ್ರ ಅಂತ ಹೇಳೋದು ನಾವು. ಓಕೆ, ನಮ್ಮ ಕಲ್ಲಂಗಡಿ ಮಳೆ ಬರಲೇಬಾರ್ದು, ಮಳೆ ಬರಲಿಲ್ಲ ರಾತ್ರಿ ಹೊತ್ತೆಲ್ಲ ಹನಿ ಎಲ್ಲ ಬಿಡ್ತಲ್ಲ. ಇಲ್ಲ, ಅದರಿಂದ ಏನು ತೊಂದ್ರೆ ಇಲ್ಲ, ಅದರಿಂದ ಏನು ತೊಂದ್ರೆ ಇಲ್ಲ. ನೀರಿನ ಅಂಶ ಅಡಿ ಹೋಗ್ಬಾರ್ದು, ಕಾಯಿಕ್ಕಿಂತ ಅಡಿ ಹೋಗ್ಬಾರ್ದು, ಕಾಯಿ ಮ್ಯಾಲ ಬಿದ್ರೆ ಏನು ತೊಂದ್ರೆ ಇಲ್ಲ, ಬಳ್ಳಿಯ ಮೇಲೆ ಕೂತ್ರೆ ಅದು ಏನು ತೊಂದ್ರೆ ಇಲ್ಲ, ಅದು ಏನು ತೊಂದ್ರೆ ಇಲ್ಲ. ಈ ಹಕ್ಕಿಗಳು ಬೇರೆ ನವಿಲು ಇಂತ ಸಮಸ್ಯೆ ಪ್ರಾಣಿಂದ ನವಿಲು ಅಥವಾ ಅಂದ್ರೆ ಗಿಡನ್ನ ಇದ್ ಮಾಡ್ತೇವೆ ಅಂತ ಕಾಯಿನ ಇದ್ ಮಾಡ್ತೇವೆ, ನಮ್ಮಲ್ಲಿ ಇಲ್ಲ, ಕೆಲವು ಏರಿಯಾದಲ್ಲಿ ಗಿಡನ್ನೇ ಅವು ಕೀಳ್ತಾವೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಇಲ್ಲ ಇಲ್ಲ, ನಮ್ಮಲ್ಲಿ ಕಾಡು ಪ್ರಾಣಿಗಳು ಯಾವುದೂ ಇಲ್ಲ, ಬೇರೆ ಪ್ರಾಣಿಗಳು ಅದಕ್ಕೆ ತೊಂದರೆ ಕೊಡಲ್ಲ. ಈಗ ಸರಿ, ಮಾರಾಟದ ಬಗ್ಗೆ ಹೇಳಿಗ, ಕೇರಳದಲ್ಲಿ ಹೆಚ್ಚು ಡಿಮಾಂಡ್ ಇರುವಂತದ್ದು ಅಂತ ಹೇಳಿದ್ರಿ, ಎಷ್ಟು ಖರ್ಚು ಬರ್ತದೆ ಒಂದು ಎಕರೆ ಪ್ರದೇಶಕ್ಕೆ ಮತ್ತು ಹೇಗೆ ಮಾರಾಟ ಆಗ್ತದೆ? ಕರೆಕ್ಟ್ ಬೆಳಿಬೇಕಂದ್ರೆ ಒಂದ್ ಎಕರೆಗೆ 40,000 ಬೇಕಾಗ್ತದೆ, ಯಾವ್ದು ನಿಮ್ದು ಡ್ರಿಪ್ ಪೈಪ್ ಇದೆಲ್ಲ ಸೇರಿ, ಬಿತ್ತನೆ ಬೀಜ ಎಲ್ಲ ಸೇರಿ 40,000 ಬೇಕಾಗ್ತದೆ. ಪೈಪ್ ಎಲ್ಲ ಇದ್ರಿಂದ ಆದ್ರೂ ಒಂದು 25,000 ಬೇಕಾಗ್ತದೆ. ಈಗ ಡ್ರಿಪ್ ಎಲ್ಲ ಪೈಪ್ ಮೊದಲಿಂದ ಇದ್ರು, ಬೇರೆ ಗೊಬ್ಬರ ಗಿಬ್ಬರ ಅಂದ್ರೆ ಒಂದು 25,000-30,000 ಬೇಕಾಗ್ತದೆ. ಆದ್ರೂ ಬೆಳೆ ಬಂದ್ರೆ ಎಕರೆಗೆ 20 ಟನ್ ಬರ್ತದೆ ಒಳ್ಳೆ ಬೆಳೆ. ಹೌದು, ನಾನು ಬೆಳೆದಿದ್ದೇನೆ, ಎಕರೆಗೆ 20 ಟನ್ ಬೆಳೆದಿದ್ದೇನೆ, ಅದಕ್ಕಿಂತ ಜಾಸ್ತಿಯೂ ಬರ್ಬೋದು, ಅಂತೂ 20 ಟನ್ ಬರ್ತದೆ. ಇನ್ನು ಮಾಮೂಲಿ ಆಗಿ 10-15 ಟನ್ ಬಂದೇ ಬರ್ತದೆ. ಅದಕ್ಕೆ ಕ್ಲೈಮೇಟ್ ಒಂದು ಕರೆಕ್ಟ್ ಇರಬೇಕು. ನೀವು ಅದು ಕಾಯಿ ಕಚ್ಚುವಾಗ ಮೋಡ ಇರಬಾರ್ದು, ಮೋಡ ಇದ್ರೆ ಕಾಯಿ ಕಚ್ಚುದೇ ಇಲ್ಲ. ಅದು ಇಷ್ಟು ಸಣ್ಣ ಕಾಯಿ ಇದ್ರೂ ಅದು ಉದುರಿ ಹೋಗ್ತದೆ, ಅದು ದೊಡ್ಡ ಸುಲ್ದ ತೆಂಗಿನಕಾಯಿ ಆಗಲು ಆಗಿದ್ರೂ ಉದುರಿ ಹೋಗ್ತದೆ, ಮೋಡ ಇದ್ರೆ. ಅದಕ್ಕೆ ಕಾಯಿ ಕೊಚ್ಚುವಾಗ ಮೋಡ ಒಂದು ಇರಬಾರ್ದು, ವೆದರ್ ಒಂದು ಕ್ಲೀನ್ ಇದ್ರೆ ಒಳ್ಳೆ ಇಳುವರಿ ಬರ್ತದೆ. ಭೂಮಿ ಅದಕ್ಕೆ ಹೇಳಿಸಿದ್ದೆಯ ಮರಳು ಭೂಮಿ, ಅದಕ್ಕೆ ಸ್ಯಾಂಡ್ ಇದು ಭೂಮಿ ಆಗ್ಬೇಕಲ್ಲ, ಅದು ಹೇಳಿಸಿದ ಭೂಮಿ. ಮತ್ತು ನಮ್ದು ಪೌರಾಣಿಕ ನೆಲ ಇದ್ದ ಜಾಗ, ನಮ್ದು ಕಿರ್ಮಂಜ ಅಗಸ್ತೇಶ್ವರ ಮುನಿಗಳ ಶ್ರೇಷ್ಠ ಬೀಜ ಇದ್ ಮಾಡಿ ಕೊಟ್ಟದ್ದವ್ರೆ ರೈತರಿಗೆ, ಪೌರಾಣಿಕ ನೆಲೆ ಇದೆ ಅದಕ್ಕೆ. ಅಗಸ್ತೇಶ್ವರ ಋಷಿಗಳು ರೈತರಿಗೆ ಬೆಳೆನಿ ಅಂದಳಿ, ನೀವು ಜೀವನಕ್ಕೆ ಅಂದಳಿದಳೆ ಅವರ ಬೀಜ ಸೃಷ್ಟಿ ಮಾಡೋದನ್ನು. ಈಗಿಂದಲ್ಲ, ಮೊದ್ಲಿಂದೂ ನಮ್ಮಲ್ಲಿ ಕಲ್ಲಂಗಡಿ ಬೆಳೀತಾ ಇದ್ದಾರೆ. ಈಗ ಹೈಬ್ರಿಡ್ ವೆರೈಟಿ ಎಲ್ಲ ಮೊದಲು ಶೇಂಗಾ ಬಂತು, ಶೇಂಗಾ ಬಂದ ಮೇಲೆಲ್ಲ ಅದು ಲಾಭದಾಯಕ ಕೈ ಮಾಡ್ರು. ಅದ್ರ ಮೇಲೆ ನಾವು ಮತ್ತೆ ನಾವು 2003 ಸ್ಟಾರ್ಟ್ ಮಾಡಿದೆ, ನಾನು ಸ್ಟಾರ್ಟ್ ಮಾಡೋದು ನೋಡಿ ಎಲ್ಲರೂ ಸ್ಟಾರ್ಟ್ ಮಾಡ್ರು, ಎಲ್ಲರೂ ಸ್ಟಾರ್ಟ್ ಮಾಡ್ರು. ಈಗ ಎಲ್ಲ ವಾಣಿಜ್ಯ ಬೆಳೆಗೆ ಬೆಳೀತಿದ್ದಾರೆ. ಈಗ ನಿಮಗೆ 20 ಟನ್ ಅಷ್ಟು ಇಳುವರಿ ಬಂದ್ರೆ ಎಷ್ಟು ಆದಾಯ ಬರ್ತದೆ ಅಂದ್ರೆ, ಈಗ 1 ಕಿಲೋಗೋ ಅಥವಾ 1 ಟನ್ಗೂ ಎಷ್ಟು ಸಿಗ್ತದೆ? ಅದು ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸಾಮಾನ್ಯವಾಗಿ 8-10 ರೂಪಾಯಿ ಇರ್ತದೆ, 8-10 ರೂಪಾಯಿ ಇರ್ತದೆ ಕಿಲೋಗೆ. ಈ ವರ್ಷ 16 ರೂಪಾಯಿ ಬಂದಿದೆ. ಒಂದ್ ವರ್ಷ ನಾನು 18 ರೂಪಾಯಿ ಕೊಟ್ಟಿದ್ದೇನೆ ಕಿಲೋಗೆ, 18 ರೂಪಾಯಿ ಕೊಟ್ಟಿದ್ದೇನೆ. ನಾನು 5 ಎಕರೆನ 5-6 ಎಕರೆ ಆಗುತ್ತೆ, 10 ಲಕ್ಷಕ್ಕೆ ಆಕ್ಷನ್ ಮಾಡಿದ್ದೇನೆ, 10 ಲಕ್ಷ ರೂಪಾಯಿ ಆಕ್ಷನ್. ಖರ್ಚು ಎಷ್ಟು ಬಂದಿತ್ತು ಅವಾಗ? ಖರ್ಚದ ಎಕರೆಗೆ ಒಂದು 20,000-25,000 ಬರ್ತದೆ. ಅದೇ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತೂ ಕಡಿಮೆ ಅಂದ್ರೆ 8-10 ರೂಪಾಯಿ 12 ರೂಪಾಯಿ ಹೀಗಿರ್ತದೆ ರೇಟ್. ಈಗ ಫೆಬ್ರವರಿ ಕಟಾವ್ ಆಗುವುದಕ್ಕೆ ಹೆಚ್ಚು ಬೆಲೆ ಸಿಗ್ತದೆ ಬೇಸಿಗೆ ಬೆಳೆಗೆ? ಬೇಸಿಗೆಯಲ್ಲ ಜಾಸ್ತಿ, ಫೆಬ್ರವರಿಯಲ್ಲಿ ಸೀಸನ್ ವಿಂಟರ್ ಇದು ಇರುತ್ತೆ, ಕೂಲ್ ಆಗಿರುತ್ತೆ ವೆದರು, ಅದರಿಂದ ಅದಷ್ಟು ಡಿಮಾಂಡ್ ಅಲ್ಲ. ಬೇಸಿಗೆಯಲ್ಲಿ ಈ ಫಂಕ್ಷನ್ಗಳು ಜಾಸ್ತಿ, ಜ್ಯೂಸ್ ಇದಾದಾಗ ಎಲ್ಲದು ಬೇಸಿಗೆಯಲ್ಲೇ ಅದಕ್ಕೆ ರೇಟ್ ಜಾಸ್ತಿ. ಮತ್ತು ಇಳುವರಿಯೂ ಬೇಸಿಗೆಯಲ್ಲೇ ಜಾಸ್ತಿ ಬರ್ತದೆ ಇಳುವರಿಯು. ಅದು ಸಮ್ಮರ್ ಕ್ರಾಪೇ, ಅದು ಕಲ್ಲಂಗಡಿ ಸಮ್ಮರ್ ಕ್ರಾಪೇ, ನಾವು ಬೆಳಿತೇವೆ ವಿಂಟರಲ್ಲಿ, ಅದು ಸಮ್ಮರ್ ಕ್ರಾಪ್. ಅದು ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಈ ವಿಂಟರ್ ಕ್ರಾಪ್? ಏನಿಲ್ಲ, ರುಚಿಯಲ್ಲಿ ಎಲ್ಲ ಸೇಮ್ ಆಗೇ ಇರ್ತದೆ, ಅದೇನು ಡಿಫ್ರೆನ್ಸ್ ಆಗಲ್ಲ. ಈಗ ಕಲ್ಲಂಗಡಿನ ನೇರವಾಗಿ ಅಥವಾ ಜ್ಯೂಸ್ ಮಾಡಿ ಕುಡಿಯುವುದು ಬಿಟ್ಟರೆ ಬೇರೆ ಏನಾದರೂ ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಉಂಟು? ಸಂಸ್ಕರಣೆ ಅದೇನೋ ಬೆಲ್ಲ ಮಾಡ್ಲಿಕ್ಕೆ ಹೋಗಿ ಅದು ಲಾಸ್ ಆಗಿ ತಂದ್ರಪ್ಪ, ಅವರೇ ಹೇಳದ್ನಂಗ. ನಮ್ಮ ಬ್ರಹ್ಮ ಅವರ ಜಿಕೆವಿ ಕೇಳಿದ್ರಲ್ಲ, ಆ ಮೇಡಮ್ನ ಮಾವ ಒಬ್ರು ಮಾಡಿದ್ರಂತೆ, ಅವರು ಸಾಗರದವ್ರ, ಅವ್ರು ಮಾಡಿ ಅದು ಬೆಳೆ ಬೆಲ್ಲನೂ ಆಯ್ತು, ಜಾಮ್ ರೀತಿಯೇನೋ ಆಯ್ತು ಅದು. ಅದು ಅದು ಇದಾಗಿ ಸರ್ಟಿಫೈಡ್ ಆಗಿಲ್ಲ ಅಂದ್ರೆ ಅದು ಮತ್ತೆ ಅಷ್ಟು ಲಾಭದಾಯಕವೂ ಅಲ್ಲ. ಅದು ಬೇರೆ ಇನ್ನು ವೈನ್ಗಿನ್ನು ಮಾಡಬಹುದೇನೋ ಅಂದೇಳಿ ಅದು ಮಾಡಿದ್ರೆ ಸ್ವಲ್ಪ ನಮ್ಗೆ ರೈತರಿಗೆ ಅನುಕೂಲ ಆಗ್ಬಹುದು. ಈ ಮಳೆಗೆ ಎಲೆ ಬಂದಿದ್ರಿದ್ರೆ ವೈನಿಗೆಲ್ಲ ಹೋದ್ರೆ ಆಗ್ಬಹುದು, ವೈನ್ ಆಗ್ಬಹುದು ಅಂದೇಳಿ ನನ್ನ ನಂಬಿಕೆ. ಅದು ನೀನು ಯಾರು ರಿಸರ್ಚ್ ಮಾಡ್ಲಿಲ್ಲ ಅದ್ರ ಬಗ್ಗೆ. ಅಂದ್ರೆ ಇದು ನೇರವಾಗಿ ತಿನ್ಲಿಕ್ಕೆ ಉಪಯೋಗಿಸುವಂತ ಟೇಬಲ್ ತಿನ್ಲಿಕ್ಕೆ ಉಪಯೋಗಿಸುವ. ಸರ್, ಈಗ ಶೇಂಗಾ ಕೃಷಿಯ ಬಗ್ಗೆ ಹೇಳಿ. ಶೇಂಗಾ ಇದು 90 ದಿನದ ಬೆಳೆ. ಈ ಜಿ ಪಿ ಬಿಡಿ ಎಲ್ಲ ಜಾಸ್ತಿ ಬೇಕು, 100-110 ದಿನ ಬೇಕು. ನಾವು TMA2 ಹಾಕುದು, ಅದಕ್ಕೆ 90 ದಿನ ಬೇಕು. ಅದು ಅದಕ್ಕೆ ಇಷ್ಟೆಲ್ಲ ಮೇಂಟೆನೆನ್ಸ್ ಇಲ್ಲ, ಕಲ್ಲಂಗಡಿ ಅಷ್ಟು ಮೇಂಟೆನೆನ್ಸ್ ಇಲ್ಲ. ಬಿತ್ತನೆ ಮಾಡಿಬಿಟ್ರೆ ಮೊದಲು ಸ್ಪ್ರೇ ಮಾಡ್ತಿದ್ದೆ, ಈಗಲೂ ಸ್ಪ್ರೇನೂ ಮಾಡುದಿಲ್ಲ. ಬಿತ್ತನೆ ಮಾಡಿಬಿಟ್ರೆ ಇದಕ್ಕೂ ಮಿಷಿನರಿ ಊಟ ಬಿತ್ತನೆ ಮಾಡ್ಲಿಕ್ಕೆ ಎಲ್ಲ ಮಿಷಿನ್ ಅಲ್ಲೇ. ಈಗ ಕೈಯಲ್ಲಿ ಯಾರು ಇದು ಮಾಡುದಿಲ್ಲ, ಎಲ್ಲ ಕೂರ್ಗಿ ಟ್ರಾಕ್ಟರ್ಗೆ ಕೂರ್ಗಿ ಫಿಟ್ ಮಾಡ್ಕೊಂಡು ಕೂರ್ಗಿ ಎಲ್ಲ ಬಿತ್ತಣೆ. ಒಂದು ಎಕರೆಗೆ ಬಿತ್ತನೆ ಮಾಡ್ಲಿಕ್ಕೆ ಎಷ್ಟು ಬೇಕು? ಒಂದು ಎಕರೆಗೆ 40 ಕೆಜಿ ಬೀಜ ಬೇಕು. ಬೀಜ ಸೋಲ್ದ ಬೀಜ 40 ಕೆಜಿ. ಸ್ಥಳೀಯವಾಗಿ TMT ಸಿಗ್ತದೆ ನಿಮಗೆ? TM ಸಿಗ್ತದೆ, ಡೀಲರ್ ಇದ್ದಾರೆ. ನಮ್ಗೆ TMT2 ಬೇಕಂದ್ರೆ ಅವ್ರು ತರಿಸ್ತಾರೆ, ನಾವು ತಗೋತೇವೆ. ಇದಕ್ಕೂ ಕೂಡ ಬಿತ್ತನೆ ಟೈಮ್ ಅಲ್ಲೇ ನೀವು ಗೊಬ್ಬರ ಕೊಡುದಾ? ಇದಕ್ಕೆ ನಾವು ಭೂಮಿ ರೆಡಿ ಮಾಡ್ಕೊಂಡೇ ಇದು ಮಾಡುದು. ನಾವು ಮತ್ತೇನು ಕೊಡ್ಲಿಕ್ಕೆ ಆಗುದು ಇಲ್ಲ, ಕೊಡಕ್ಕೂ ಆಗುದಿಲ್ಲ. ಇನ್ನು ನೀರಾವರಿ ಇದ್ರೆ ಜಿಪ್ಸಮ್ ಬೇಕಾದ್ರೆ ಕೊಡಬಹುದು, ಹೊರತು ಈ ರಸಸಾರ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಹೆಚ್ಚು ಮಳೆ ಬರುವುದರಿಂದಾಗಿ ಈ ಮಣ್ಣಿನ ರಸಸಾರ ಹೆಚ್ಚು ಕಮ್ಮಿ ಆಗುವಂತದ್ದು ಇರ್ತದೆ, ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ. ಇದಕ್ಕೆ ಸುಣ್ಣ ಕೊಡುದೆಲ್ಲ ಮಾಡ್ತಿರೋ ಮಣ್ಣು ಪರೀಕ್ಷೆ ಮಾಡೋದು? ಎಕರೆಗೆ ನಾವು 200 ಕೆಜಿ ಸುಣ್ಣ ಕೊಡ್ತೇವೆ. ನಾವು ಪ್ರತಿ ವರ್ಷ ಕೊಡ್ತೇವೆ ಭೂಮಿ ಫಸ್ಟ್ ಉಳುಮೆಗೆ, ನಾವು ಹಾಕೊಂಡಿರ್ತೇವೆ ಸುಣ್ಣ. ರಾಮಚಂದ್ರ ನಾವುಡ ಅವರೇ, ಬಹಳ ಉತ್ಸಾಹದಿಂದ ಈ ಕಲ್ಲಂಗಡಿ ಕೃಷಿಯನ್ನ ಮಾಡ್ತಾ ಇದ್ರಿ. ವಿಶೇಷವಾಗಿ ಕಿರುಮಂಜೇಶ್ವರ ಎನ್ನುವಂತಹದ್ದು ಈ ಕಲ್ಲಂಗಡಿ ಕೃಷಿಗೆ ಬಹಳಷ್ಟು ಫೇಮಸ್ ಅಂತ ಕೇಳಿದ್ವಿ, ಅದಕ್ಕೊಂದು ಹಿನ್ನೆಲೆಯೂ ಕೂಡ ಇದೆ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಕಲ್ಲಂಗಡಿ ಕೃಷಿ ಅನುಭವ ಕುರಿತು ಬೈಂದೂರಿನ ಕಿರಿಮಂಜೇಶ್ವರದ ರಾಮಚಂದ್ರ ನಾವಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯೇ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು. ಕರಿಮೆಣಸಿನ ನಂತರ ಮಾರಾಟವಾಗುವಂತಹ ಎರಡನೆಯ ಪ್ರಮುಖ

ಗಾನದಲ್ಲಿ ಹಾಡಿರುವ ವಾದಿರಾಜರ ದೇವರ ನಾಮ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯದಾಗಿ ಪುರಂದರದಾಸರ ದೇವರ ನಾಮ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ, ವಿದ್ಯಾಭೂಷಣವರ ಧ್ವನಿಯಲ್ಲಿ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಜ್ಞಾನಿಗಳ ಕೂಡೆ ಜಗಳವೆಲೇಸು, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಉಂಬುಡುವುದಕ್ಕಿರುವ ಅರಸನೊಲಗಕ್ಕಿಂತ ತುಂಬಿ ದೂರೊಳಗೆ ತಿರಿದುಂಬುವುದೆಲೇಸು, ಉಂಬುಡುವುದಕ್ಕಿರುವ ಅರಸನೊಲಗಕ್ಕಿಂತ ತುಂಬಿ ದೂರೊಳಗೆ ತಿರಿದುಂಬುವುದೆಲೇಸು, ಕಂಬಲಿಸಿ ಹಾಳು ಹರಟೆ ಹೊಡೆವುದಕ್ಕಿಂತ ಕಂಬಲಿಸಿ ಹಾಳು ಹರಟೆ ಹೊಡೆವುದಕ್ಕಿಂತ ನಂಬಿಗರಿದಾಸರುಳು ಪೊಂದಿ ಹಾಡುವುದೇ ಲೇಸು, ನಂಬಿಗರಿದಾಸರುಳು ಪೊಂದಿ ಹಾಡುವುದೇ ಲೇಸು, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಒಡನೆ ಹಂಗಿಸುವವನ ಪಾಲೋಗರಕ್ಕಿಂತ, ಒಡನೆ ಹಂಗಿಸುವವನ ಪಾಲೋಗರಕ್ಕಿಂತ ಕುಡಿ ನೀರು ಕುಡಿದುಕೊಂಡಿರುತ್ತೇ ಲೇಸು, ಕುಡಿ ನೀರು ಕುಡಿದುಕೊಂಡಿರುತ್ತೇ ಲೇಸು, ಬಿಡದೆ ಬಡಿದಾಡುವರ ನೆರೆಯಲಿ ಬಿಡದೆ ಬಡಿದಾಡುವರ ನೆರೆಯಲಿಗುದಕ್ಕಿಂತ ಅಡವಿಯೊಳಗ ಜ್ಞಾತ ವಾಸವೇ ಲೇಸು, ಅಡವಿಯೊಳಗ ಜ್ಞಾತ ವಾಸವೇ ಲೇಸು, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಮಸೆದು ಮತ್ತರಿ ಪಸತಿಯೊಡನೆ ಸಂಸಾರಕ್ಕಿಂತ, ಮಸೆದು ಮತ್ತರಿ ಪಸತಿಯೊಡನೆ ಸಂಸಾರಕ್ಕಿಂತ ಹಸನಾದ ಹಾಳುಗುಡಿಯೇ ಲೇಸು, ಹಸನಾದ ಹಾಳುಗುಡಿಯೇ ಲೇಸು, ಬಿಸಜಾಕ್ಷ ಪುರಂದರ ವಿಠಲನ ನೆನೆನೆನೆದು, ಬಿಸಜಾಕ್ಷ ಪುರಂದರ ವಿಠಲನ ನೆನೆನೆನೆದು, ವಸುಧೆಯೊಳು ಚಿರಕಾಲ ಇರುವುದೇ ಲೇಸು, ವಸುಧೆಯೊಳು ಚಿರಕಾಲ